ಯಶ್ಚೇತಯತಿ ಬುದ್ಧ್ಯಾದಿ ನ ತದ್ಯಂ ಚೇತಯತ್ಯಯಂ ಯಃ ಪಶ್ಯತಿ ಸ್ವಯಂ ಸರ್ವಂ ಯಂ ನ ಪಶ್ಯತಿ ಕಶ್ಚನ ಯಶ್ಚೇತಯತಿ ಬುದ್ಧ್ಯಾದಿ ನ ತದ್ಯಂ ಚೇತಯತ್ಯಯಂ. ಅಯಂ ಆತ್ಮ, ಅದೇ ಈ ಆತ್ಮ ಯಾವುದಂದ್ರೆ ಯಹ ಸ್ವಯಂ ಸರ್ವಂ ಪಶ್ಯತಿ, ಯಾವುದು ಒಂದು ಕಡೆ ಇದ್ದುಕೊಂಡು ಎಲ್ಲವನ್ನು ನೋಡುತ್ತದೆ. ಆದರೆ ಅವು ಯಾವು ಇವನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಅದು ಆತ್ಮ. ಅಯಂ ಆತ್ಮ ಹಂಗೆ ಸೇರಿಸುತ್ತೋರಿ, ಅರ್ಥ ಈಜಿ ಆಗ್ತದೆ. ಅಯಂ ಕೊನೆಯ ಶಬ್ದ ಇದೆ, ಅಯಂ ಆತ್ಮ. ಯಂ ಸರ್ವಂ ಸ್ವಯಂ ಪಶ್ಯತಿ, ಯಂ ನ ಪಶ್ಯತಿ ಕಶ್ಚನ, ಅಯಂ ಆತ್ಮ, ಅದನ್ನು ಆತ್ಮ ಎಂದು ತೋರಿಸಲಾಗಿದೆ. ಯಹ ಬುದ್ಧ್ಯಾದಿ ಚೇತಯತಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಕೆಟಾಗರಿಕಲಿ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ವೃತ್ತಿಗಳನ್ನು, ಅಂತಃಕರಣದ ಸಮಸ್ತ ವೃತ್ತಿಗಳನ್ನು ಚೇತಯತಿ, ಬೆಳಗುತ್ತಾ ಇದೆ. ಆದರೆ ಅವು ಯಾವ ವೃತ್ತಿಗಳು? ಆತ್ಮನನ್ನು ಬೆಳಗಲಾರವು. ಹೌದು, ನ ತದ್ ಅಯಂ, ಯಂ ನ ತದ್ ಯಂ, ಯಂ ಯಾರನ್ನ, ಯಾರನ್ನ ಈ ಆತ್ಮನು ಬೆಳಗಿದ್ದಾನೋ ಅವು ಯಾವು? ಆತ್ಮನನ್ನು ಬೆಳಗುವುದಿಲ್ಲ. ಆ ಆತ್ಮ ಅಯಂ ಎನ್ನುವ ಶಬ್ದದಿಂದ ಅದೇ ಆ ಆತ್ಮ. ನಿನ್ನೆ ಸಾಕಷ್ಟು ವಿವರಣೆ ಇದ್ರ ಬಗ್ಗೆ ಆಗಿದೆ. ಏಕೆಂದರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ಏನಿವು? ಇವು ವೃತ್ತಿಗಳು, ಇವು ತಮ್ಮದೇ ಆದ ಒಂದೊಂದು ಸ್ವತಂತ್ರವಾದ ಘಟಕಗಳನ್ನು ಹೊಂದಿಲ್ಲ. ದೇ ಆರ್ ನಾಟ್ ಯೂನಿಟ್ ಬೈ ಇಟ್ಸೆಲ್ಫ್. ತೆರೆಗಳಿದ್ದಂತೆ, ಅಲೆಗಳಿದ್ದಂತೆ, ಹೇಗೆ ತರಂಗಗಳು ಬಂದು ಹೋಗ್ತವೆ, ಅಲೆಗಳು ಬಂದು ಹೋಗ್ತವೆ. ವಿಚಾರ ಮಾಡಿ ನೋಡಿ, ಅಲೆಗಳು ಬಂದು ಹೋದಂತೆ ಕಾಣ್ತಾವೋ ಇನ್ನು ಅಲೆಗಳು ಅಂತ ಬರ್ತಾವೋ? ಅಲೆ ಅನ್ನೋ ಸ್ವತಂತ್ರವಾದ ಯಾವ ವಸ್ತುನೇ ಇಲ್ಲ. ಅದು ಮೇಲಿದ್ದದ್ದು ನೀರೇ, ಹೊಟ್ಟೆಯಲ್ಲಿದ್ದದ್ದು ನೀರೇ, ಕೆಳಗಿದ್ದದ್ದು ನೀರೇ, ಅದು ಅಲ್ಲಿಂದ ಇಲ್ಲಿ ಬಂದದ್ದು ನೀರೇ, ಬಂತು ಅಂತ ನಾವು ಹೇಳುವಾಗ ಕೂಡ ಅದು ನೀರೇ. ನೀರು ಬಂದೇನೂ ಇಲ್ಲ, ಹೋಗೇನೂ ಇಲ್ಲ, ಹೇಗಿದೆಯೋ ಹಾಗೆ ಇದೆ. ಹಾಗೆ ಇಲ್ಲಿ ಕೂಡ ಈ ವೃತ್ತಿಗಳೆಲ್ಲ ವೃತ್ತಿಗಳಂತೆ ವೃತ್ತಿಗಳು, ಅವುಗಳಿಗೆ ನಾವು ಭಾವವನ್ನು ಕೊಟ್ಟಿವಿ, ಅವು ಭಾವವನ್ನು ಪಡಿತಾವೆ. ಅವುಗಳಿಗೆ ನಾವು ಭಾವವನ್ನು ಕೊಡಲಿಲ್ಲ ಅಂತಂದರೆ ವಾಸ್ತವಿಕವಾಗಿ ಅವು ಇಲ್ಲವೇ ಇಲ್ಲ. ಅವಿವೇಕಿ, ಅಜ್ಞಾನಿ, ಮೋಹಿತ ಆತ್ಮ, ಮೂಢ, ಅವುಗಳಿಗೆ ಭಾವವನ್ನು ಕೊಡ್ತಾನೆ. ಭಾವ ಅಂದರೆ ಅವುಗಳ ಬಗ್ಗೆ ಅಸ್ತಿತ್ವವನ್ನು ಕೊಡ್ತಾನೆ. ನಾವು ಅವಿವೇಕದಿಂದಾಗಿ ಅಸ್ತಿತ್ವನ ಕೊಡ್ತೀವಿ, ಅನ್ಯಥಾ ಅಲ್ಲಿ ಯಾವುದು ಇಲ್ಲವೇ ಇಲ್ಲ. ಆದರೂ ಟೆಕ್ನಿಕಲಿ ಹೇಳಬೇಕು ಅಂತಂದರೆ ಈ ಅಂತಃಕರಣದಲ್ಲಿ ಪ್ರವಹಿಸುತ್ತಾ ಇರುವಂತಹ ವೃತ್ತಿಗಳನ್ನು ಒಂದು ದೃಷ್ಟಿಯಲ್ಲಿ ಎರಡು ಭಾಗ ಮಾಡಿ ಹೇಳ್ತಾರೆ, ಇನ್ನೊಂದು ದೃಷ್ಟಿಯಲ್ಲಿ ನಾಲ್ಕು ಭಾಗ ಮಾಡಿ ಹೇಳ್ತಾರೆ. ಎರಡು ಭಾಗ ಮಾಡಿ ಹೇಳುವಾಗ ಶಬ್ದ ವೃತ್ತಿ, ಮತ್ತು ದೃಶ್ಯ ವೃತ್ತಿ ಅಂತ ಹೇಳ್ತಾರೆ. ಅದು ಇಲ್ಲಿ ಘಟ ಕಾಣಿಸ್ತಲ್ವೋ, ಇದೇನು ವೃತ್ತಿ ನಮ್ಮಲ್ಲಿ ಮೂಡ್ತಲ್ವೋ ಅದಕ್ಕೆ ದೃಶ್ಯ ವೃತ್ತಿ ಅಂತ ಕರೀತಾರೆ. ಇದು ದೃಶ್ಯ ವೃತ್ತಿ. ದೃಶ್ಯ ವೃತ್ತಿಗೆ ಎದುರುಗಡೆ ವಸ್ತು ಇರಲೇಬೇಕು ಅಂತಲೂ ಇಲ್ಲ. ಆನೆ ಅಂತ ಹೇಳ್ತೀನಿ, ಎದುರಿಗಿದೆಯೇನು ಆನೆ? ಆದ್ರೂ ಆನೆ ಅನ್ನೋ ಶಬ್ದನ ಪ್ರಯೋಗ ಮಾಡಿದಾಗ ನಮ್ಮಲ್ಲಿ ಆನೆ ಅನ್ನೋ ವೃತ್ತಿ ಮೂಡ್ತೋ ಇಲ್ಲೋ? ಸೊ ಅಂತಃಕರಣದಲ್ಲಿ ವೃತ್ತಿಯು ಆವಿರ್ಭಾವವಾಗಬೇಕಾದ್ರೆ ಅಲ್ಲಿ ನಮಗೆ ವಸ್ತು ಎದುರುಗಡೆ ಇರಲೇಬೇಕು ಅಂತ ಇಲ್ಲ. ಇದ್ದದ್ದು ಆಗಬಹುದು, ಇಲ್ಲದೆ ಇದ್ದದ್ದು ಆಗಬಹುದು, ಒಟ್ಟಾರೆ ವೃತ್ತಿ. ಅದಕ್ಕೆ ದೃಶ್ಯ ವೃತ್ತಿ ಅಂತ ಕರೀತಾರೆ. ಇನ್ನು ಶಬ್ದ ವೃತ್ತಿ ಅಂದ್ರೆ ಏನ್ ಮೂಡ್ತೀಗ? ನನ್ನ ಬೆರಳು ಮೂಡ್ಲಿಲ್ಲ, ನನ್ನ ಹಸ್ತ ಮೂಡ್ಲಿಲ್ಲ, ಆದ್ರೆ ಏನ್ ಮೂಡ್ತು? ಶಬ್ದ. ಅದಕ್ಕೆ ಶಬ್ದ ವೃತ್ತಿ ಅಂತ ಕರೀತಾರೆ. ಇದು ಒಂದು ಕೆಟಗರಿ. ಇನ್ನೊಂದು ಕೆಟಗರಿಯಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವ ನಾಲ್ಕು ವೃತ್ತಿಗಳು. ವಾಸ್ತವಿಕವಾಗಿ ಮೂರು ವೃತ್ತಿಗಳು ಅನುಭವಕ್ಕೆ ಲಭ್ಯ ಇವೆ. ಯಾರ ಅನುಭವಕ್ಕೆ ಮೂರು ವೃತ್ತಿಗಳು ಲಭ್ಯ ಇವೆಯೋ ಅದು ಅಹಂಕಾರ. ಆದ್ರೆ ಅದು ಕೂಡ ಒಂದು ವೃತ್ತಿನೇ. ಅಹಂ ಪ್ರತ್ಯಯ ಆಲಂಬನ ನಾವು ಮೇಲ್ಗಡೆ ಅಭ್ಯಾಸ ಮಾಡಿದ್ದೀವಿ. ಅಹಂ ಪ್ರತ್ಯಯ ಆಲಂಬನ. ಹೀಗೆ ಈ ವೃತ್ತಿಗಳು ಶಬ್ದವೃತ್ತಿ ದೃಶ್ಯ ವೃತ್ತಿಗಳಾಗಿರಲಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ವೃತ್ತಿಗಳಾಗಿರಲಿ, ಇವಷ್ಟೂ ವೃತ್ತಿಗಳು ಅಂತಃಕರಣದಲ್ಲಿ ಎಡಬಿಡದೇ ಪ್ರವಹಿಸುತ್ತಾ ಇರುತ್ತವೆ. ಇನ್ನೊಂದು ವೃತ್ತಿ ಇದೆ. ಇವಷ್ಟೂ ಕೆಟಗರಿ ಅಂತ ಹೇಳಿದ್ವಿ, ಇವು ತಿಳಿದ ವೃತ್ತಿಗಳು. ಇನ್ನೊಂದು ವೃತ್ತಿ ಇದೆ, ಅದ್ಯಾವುದದು? ನನಗೇನೇನು ಗೊತ್ತೇ ಆಗಲಿಲ್ಲ, ಅಭಾವ ವೃತ್ತಿ ಅಂತ ಕರೀತಾರೆ. ಇದು ಭಾವವೃತ್ತಿ, ಅದು ಅಭಾವ ವೃತ್ತಿ. ಸೊ ಅದನ್ನೂ ಸೇರಿಸಿ ಇದ್ರೊಳಗೆ ಇವಷ್ಟೂ ವೃತ್ತಿಗಳು ಪ್ರತಿ ಕ್ಷಣವೂ ಕ್ಷಣ ಕ್ಷಣವೂ ಕೂಡ ಪ್ರವಹಿಸ್ತಾ ಇರ್ತವೆ. ಯಾವ ವೃತ್ತಿಗಳು ಇಲ್ಲ ಅಂತಂದ್ರೆ ಅಭಾವ ವೃತ್ತಿ. ಏನು ಅಭಾವ ವೃತ್ತಿ? ನನಗೇನೇನೇನೇನು ಗೊತ್ತಿಲ್ಲ, ನನಗೇನೇನು ಗೊತ್ತಿಲ್ಲ. ಇಂತಹ ಎಷ್ಟೂ ವೃತ್ತಿಗಳನ್ನ ಯಾವುದು ಬೆಳಗುತ್ತದೆಯೋ, ಯಾವ ವೃತ್ತಿಗಳು ಅದನ್ನು ಬೆಳಗಲಾರವೋ ಅಯಂ ಆತ್ಮ. ಅದನ್ನ ಏನಂತ ಹೇಳಲ್ಪಟ್ಟಿದೆ? ಆತ್ಮ ಎಂದು ಸೂಚಿಸಲ್ಪಟ್ಟಿದೆ. ಇನ್ನು ಆಯ್ತು ಬಿಡಿ, ಇದ್ದಿರಬಹುದು, ಅದೇನೋ ಭಾರಿ ಕೆಪಾಸಿಟಿ ಎಲ್ಲವನ್ನು ಬೆಳಗುತ್ತದೆ, ಅದನ್ನು ಯಾರೂ ಬೆಳಗೋದಿಲ್ಲ, ಸೊಕ್ಕೆ ನಮ್ಗೆ ಅರ್ಥ ಆಯಿತು. ಆದರೆ ಈಗ ಸದ್ಯ ನಾವು ನಿಮ್ಮಲ್ಲಿ ಮೋಕ್ಷ ವಿದ್ಯಾ ಕೇಳ್ಕೊಳಕ್ಕೆ ಬಂದಿದ್ದೀವಿ. ನಮಗೆ ಮೋಕ್ಷ ಬೇಕಾಗಿದೆ, ಬಂಧನಗಳಿಂದ ನಾವು ಬಿಡುಗಡೆ ಬೇಕಾಗಿದೆ. ನಮಗೆ ದಯವಿಟ್ಟು ಹೇಳ್ರಿ, ನಾವು ಈ ಬಂಧನಗಳನ್ನು ಹೇಗೆ ಕಳಿಸ್ಕೊಳ್ಳಿಕ್ ಸಾಧ್ಯ? ಅದಕ್ಕಾಗಿ ಈ ಶ್ಲೋಕ ಬರ್ತದೆ. ಅತ್ರ ಅನಾತ್ಮನಿ ಅಹಮಿತಿ ಮತಿ ಬಂಧ. ಎಲ್ಲ ಕೂಡಿಸಿ ಹೇಳ್ಬೇಕು ನಿಮಗೆ. ಅತ್ರ ಅನಾತ್ಮನ್ಯಹಮಿತಿ ಮತಿ ಬಂಧ. ಪ್ರಾಪ್ತೋ ಜ್ಞಾನಾಜ್ಜನನ ಮರಣ ಕ್ಲೇಶ ಸಂಪಾತ ಹೇತು ಏನೈವಾಯಂ ವಪುರಿದಂ ಅಸತ್ ಸತ್ಯಮಿತ್ಯಾತ್ಮಬುದ್ಧ್ಯಾ ಪುಷ್ಯತ್ಯ ಪ್ರತ್ಯುಕ್ಷತ್ಯವತಿ ವಿಷಯೈಃ ತಂತು ಬಿಕೋಶ ಕೃದ್ವತ್. ಅನ್ವಯ ಬರ್ಕೊಡ್ರಿ. ಅಸ್ಯ ಪುಂಸಃ ಈತೋ ಆದ್ಮಿ ಜೋ ಹೈ ಅಸ್ಯ ಪುಂಸಃ ಈ ಮನುಷ್ಯನಿಗೆ ಅದನ್ನ ನೀವು ಯಾವ ಶಬ್ದ ಪ್ರೀತಿ ಅನಿಸ್ತಾ ಆ ಪ್ರೀತಿ ಹಾಕೊಳ್ರಿ. ಈ ಸಾಧಕನಿಗೆ ಈ ಜೀವಾತ್ಮನಿಗೆ ನೀವು ಯಾವ್ದು ಹಾಕೊಳ್ತೀರೋ ಹಾಕೊಳ್ಳಿ. ಅಸ್ಯ ಪುಂಸಃ ಈ ಪುರುಷನಿಗೆ, ಮತ್ತೆ ಸ್ತ್ರೀ ಪುರುಷ ಅನ್ನೋ ಭಾವದಿಂದ ಅಲ್ಲ, ಅದಕ್ಕೆ ನಾವು ಮನುಷ್ಯ ಅಂತ ಹೇಳ್ತೀವಿ. ಆಮೇಲೆ ನೀವು ಸ್ವಲ್ಪ ಆಶ್ರಮದಲ್ಲೇ ಇದ್ದವರಲ್ವಾ, ಅದು ಏನಾದ್ರೆ ಸಾಧಕ ಅಂತ. ಅವರವರ ಭಾವಗಳಿಗೆ ತಕ್ಕದ್ದು. ಒಟ್ಟಾರೆ ಅರ್ಥ ಇಷ್ಟೇ, ಆತ್ಮಜ್ಞಾನ ಇಲ್ಲದೇ ಇದ್ದವನು. ಆಯ್ತಲ್ವಾ, ಇವನೇನಾಗ್ಬಿಟ್ಟ ಈಗ ಪುಂಸಃ. ಅಸ್ಯ ಪುಂಸಃ ಅತ್ರ ಅನಾತ್ಮನೆ ಅಹಮಿತಿ ಮತಿಹಿ ಬಂಧ. ಅನ್ವಯ ಮಾಡ್ಕೊಂಡ್ರಿ. ಅಸ್ಯ ಪುಂಸಃ ಈ ಪುರುಷನಿಗೆ, ಈ ಸಾಧಕನಿಗೆ, ಈ ಜೀವಾತ್ಮನಿಗೆ ಒಂದು ಇಂತಹ ಸಂದರ್ಭ ಒದಗಿ ಬರ್ತದೆ. ಅತ್ರ ಇಂಥ ಸಂದರ್ಭ ಒದಗಿ ಬಂದಿದೆ ಅಂದರೆ ಆ ಸಂದರ್ಭದಲ್ಲಿ ಅನಾತ್ಮನಿ ಅಹಮಿತಿ ಮತಿಹಿ, ತಾನಲ್ಲದೇ ಇರುವುದರಲ್ಲಿ ತಾನು ಎನ್ನುವ ಬುದ್ಧಿ, ತಾನಲ್ಲದೇ ಇರುವುದರಲ್ಲಿ ತಾನು ಎನ್ನುವ ಬುದ್ಧಿ. ಅಕ್ಸಾಲಿಗನ ಮನೆಗೆ ಈ ತಾಯಿ ಒಂದು ಚಪ್ಪಲ ಹಾರ ತಗೊಂಡು ಹೋಗ್ತಾಳೆ. ಒಂದು ಚಪ್ಪಲ ಹಾರ ಅಂತ ಒಂದು ಇರ್ತದೆ, ಬರೀ ಕಾಲಾಗ ಚಪ್ಪಲಿ ಹಾಕೋತಾವ್ ಅಂತ ತಿಳ್ಕೋಬೇಡ್ರಿ, ಚಪ್ಪಲ ಹಾರನೇ ಇರ್ತದೆ. ಅದನ್ನ ಬೀಜ ಹಿಂಗ್ ಬಿಡಿಸಿದ್ರೆ ಅದು ಚಪ್ಪಲಿ ಆಕಾರ ಇರ್ತದೆ. ಅದು ಎಲ್ಲ ಪ್ರಯೋಗ ಮಾಡಿ ನೋಡಿನಿ. ಅದು ಒಂದೊಂದು ಬೀಜ ಹಿಂಗ್ ಬಿಡಿಸ್ಬೇಕು, ಬಿಡಿಸಿಕೊಳ್ಳಿ ಅದು ಏನಾಗಿರ್ತದೆ, ಚಪ್ಪಲಿ ತರ ಇರ್ತದೆ. ಮುಂದೊಂದು ಹಿಂದೊಂದು ಹಂಗಿರ್ತದೆ, ಹೌದಲ್ಲ? ಅದಕ್ಕೆ ಚಪ್ಪಲ ಹಾರ ಅಂತ ಹೇಳಿದ್ರು. ಆ ಚಪ್ಪಲ ಹಾರ ತಗೊಂಡು ಹೋಗ್ತಾಳೆ. ನೋಡಿ ಸರ್, ಇದು ಎಷ್ಟು ತೂಕ ಇರ್ಬೋದು ಅಂದಾಜು ನೋಡ್ರಿ ಅಂತ ಹೇಳ್ತಾರೆ. ಅವನು ಅದನ್ನು ತಗೊಂಡು ಹಿಂಗೆ ಹಿಂಗೆ ಹಿಂಗೆ ಅವ್ರು ಹಿಂಗೆ ಮಾಡ್ತಾರೆ, ಹಿಂಗೆ ಹಿಂಗೆ ತೂಕ ಮಾಡಿ ನೋಡ್ತಾರೆ. ಹಿಂಗೆ ಇದೆ ಕರೆಕ್ಟ್ ಹೇಳ್ತಾರೆ ಅವರು, ಒಂದು ಗುಂದಿ ಎರಡು ಗುಂದಿ ಹೆಚ್ಚು ಕಡಿಮೆ, ಬಟ್ ಕರೆಕ್ಟಾಗಿ ಹೇಳ್ತಾರೆ. ಹಿಂಗೆ ಹಿಂಗೆ ಮಾಡ್ತಾರೆ. ಅವ ಹಿಂಗೆ ಹಿಂಗೆ ಮಾಡಿದಾಗ ಈಗೆ ಯಾಕೆ ಯಾಕೆ ಹಂಗೆ ಮಾಡ್ತಾಳೆ? ಅವಳ ದೃಷ್ಟಿಯೊಳಗೆ ಹಾರ ಅಂದ್ರೆ ನಾನು, ನಾನಂದ್ರೆ ಹಾರ. ಅನಾತ್ಮದಲ್ಲಿ ಹಾರ ಅನಾತ್ಮ. ಅನಾತ್ಮ ಅಂದ್ರೆ ಏನು? ನಾನಲ್ಲದ್ದರಲ್ಲಿ. ಸುಂದರ ಸರಳ ಸ್ಪಷ್ಟ ಕನ್ನಡ, ನಾನಲ್ಲದ್ದರಲ್ಲಿ. ಈ ಟೇಬಲ್ ನಾನು, ಈ ಟೇಬಲ್ ನಾನು ಅಂತ ಅಂದ್ಕೊಂಡ್ರೆ, ಅರ್ಥಾತ್ ನೀ ಟೇಬಲ್ ಎತ್ತಿಕೊಂಡು ನಾನು ಹೇಳ್ಬೇಕು, ಟೇಬಲ್ ಜೋರ ಇಟ್ಕೊಂಡು ನಾನು ಜೋರಾಗಿ ಕೊಡ್ಬೇಕು. ಯಾಕೆ ಹಿಂಗೆ ಮಾಡ್ತಾನಿವ? ಟೇಬಲ್ ಬಿಟ್ಟು ನಾ ಇಲ್ಲ, ನಾ ಬಿಟ್ಟು ಟೇಬಲ್. ಹಾ, ಇದಕ್ಕಂತಾರೆ ಅನಾತ್ಮದಲ್ಲಿ ಆತ್ಮಬುದ್ಧಿ. ನಾವು ಯಾರು ಹಂಗೆ ಮಾಡೋದಿಲ್ಲ, ಸುಮ್ಮನೆ ನೀವು ನಮ್ಮ ಮೇಲೆ ಆರೋಪ ಮಾಡ್ತೀರ, ತೋರಿಸ್ತೇನೆ. ಮತ್ತೆ ಅನ್ವಯ ಬರ್ಕೊಡ್ರಿ. ಅಸ್ಯ ಪುಂಸಃ ಅತ್ರ ಅನಾತ್ಮನಿ ಅಹಮಿತಿ ಮತಿಹಿ ಬಂಧು ಬಂಧ. ಅದೇ ಬಂಧನಕ್ಕೆ ಕಾರಣವಾಗಿದೆ. ಬಂಧನಕ್ಕೆ ಏನು ಕಾರಣ? ಹಾಗಾದ್ರೆ ಅನಾತ್ಮದಲ್ಲಿ ನಾನು ಎನ್ನುವ ಬುದ್ಧಿ. ಯಾಕೆ ಬಂತ್ರಿ ಸ್ವಾಮಿ ಇದು ನಮಗೆ ಈ ಮುಂದಿನ ವಾಕ್ಯ? ಈಶಃ ಅಜ್ಞಾನಾತ್ ಪ್ರಾಪ್ತ. ಈಶಃ ಅಜ್ಞಾನಾತ್ ಪ್ರಾಪ್ತ. ಇದು ಹೇಗೆ ಪ್ರಾಪ್ತವಾಯಿತು ಅಂದ್ರೆ ಅಜ್ಞಾನದಿಂದಾಗಿ ಪ್ರಾಪ್ತವಾಯಿತು. ಏವ ಅಯಂ, ಹೀಗಿದ್ದಾಗಿಯೂ ಕೂಡ ವಪುಹು ಅಸತ್ ವಪುಹು, ಹೀಗಿದ್ದಾಗ್ಯೂ ಕೂಡ ಅಸತ್ ವಪುಹು ಆತ್ಮಬುದ್ಧಿಯ ಸತ್ಯಂ ಇತಿ. ಅನಾತ್ಮನೇ ಆತ್ಮಬುದ್ಧಿಯನ್ನು ಅನಾತ್ಮದಲ್ಲಿ ಆತ್ಮಬುದ್ಧಿ ಉಂಟಾಗಿದೆ, ಇದು ಅಜ್ಞಾನದಿಂದಾಗಿ ಪ್ರಾಪ್ತವಾಗಿದೆ. ಹೀಗಿದ್ದಾಗ ಇಲ್ಲದೇ ಇಲ್ಲವಾಗಿರುವಂತಹ ವಪುಹು ಅಂದರೆ ಶರೀರ, ಇಲ್ಲವೇ ಇಲ್ಲವಾಗಿರುವ ಶರೀರವನ್ನು ಆತ್ಮಬುದ್ಧಿಯಾದ ನಾನು ಎನ್ನುವ ಭಾವದಿಂದ, ಅಷ್ಟೇ ಅಲ್ಲ ಸತ್ಯಮಿತಿ, ಇಲ್ಲದೇ ಇರುವಂತಹ ವಪುವನ್ನ ಸತ್ಯಮಿತಿ, ಇದು ಇದು ಬಿಟ್ರೆ ಏನದ? ಆ ಮಟ್ಟದಲ್ಲಿ ನಾವು ನಿರ್ಧಾರಿತವಾಗಿದ್ದೇವೆ, ನಿರ್ಧರಿಸಿದ್ದೇವೆ. ಈಗ ಸ್ವಲ್ಪ ವ್ಯಾಖ್ಯಾನ ನೋಡೋಣ. ಅತ್ರ ಅನಾತ್ಮನಿ ಅಹಮಿತಿ ಮತಿ. ನಾನು ಆಗ ಹೇಳಿದ ವಾಕ್ಯವನ್ನು ರಿಪೀಟ್ ಮಾಡ್ತೀನಿ. ನಾನಲ್ಲದರಲ್ಲಿ ನಾನು ಎನ್ನುವ ಬುದ್ಧಿ. ವಾಸ್ತವಿಕ ವಿಚಾರ ಮಾಡಿ ನೋಡಿ, ಯಾವುದೇ ವಸ್ತುವಿನಲ್ಲಿ ನಾನು ಅನ್ನೋ ಬುದ್ಧಿ ಪ್ರವೇಶ ಆಗೋದೇ ಇಲ್ಲ. ಏನೋ ವ್ಯಾವಹಾರಿಕವಾಗಿ ಲೌಕಿಕವಾಗಿ ಸ್ವಲ್ಪ ಇಷ್ಟ ಅನಿಷ್ಟಗಳನ್ನು ಸೇರಿಸ್ಕೊಂಡು ವ್ಯವಹಾರ ಮಾಡ್ತೀವಿ. ಇದು ನನ್ನ ಚೇರು, ಇದು ನನ್ನ ತಟ್ಟೆ, ಇದು ನನ್ನ ಕಪ್ಪು, ಇದು ನನ್ನ ಲೋಟ, ಇದು ನನ್ನ ಕಾಫಿ, ಇದು ಅಂತ ಸ್ವಲ್ಪ ವ್ಯವಹಾರಿಕವಾಗಿ ಸ್ವಲ್ಪ ಇಟ್ಕೊಂಡಿದ್ದೆ ಅಷ್ಟೇ. ಬಟ್ ಅದರೊಳಗೆ ನಾನು ಅನ್ನೋ ಬುದ್ಧಿ ಉತ್ಪತ್ತಿ ಆಗುವುದೇ ಇಲ್ಲ. ನೋಡಿ, ವ್ಯವಹಾರದಲ್ಲಿ ಕೂಡ ನನ್ನ ಚೈನು ಅಂತೇ ವಿನಃ ನಾನೇ ಚೈನು ಅನ್ನೋದಿಲ್ಲ. ನನ್ನ ವಾಚು ಅಂತೇ ವಿನಃ ನಾನೇ ವಾಚು ಅಂತ ಎಂದೂ ವ್ಯವಹಾರದಲ್ಲಿ ಶಬ್ದವನ್ನು ಪ್ರಯೋಗ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ನಾನೇ ಬೇರೆ, ವಾಚೇ ಬೇರೆ. ಹೀಗಲ್ಲ, ಬರ್ತೀನಿ, ಇನ್ನು ಬಂದಿಲ್ಲ, ನಾನು ಹಂತ ಹಂತ ಬರ್ತೀನಿ. ನೀವು ಮೊದಲ ಉಪನ್ಯಾಸ ಮುಗಿಸ್ಬಿಡ್ತೀರಿ, ನಾ ಏನ್ ಮಾಡ? ಜಸ್ಟ್ ಲಿಸನ್. ಸೊ ಇದು ಸೂರ್ಯ, ನಾನು ಸೂರ್ಯ ಅಲ್ಲ. ಇದು ಚಂದ್ರ, ನಾನು ಚಂದ್ರ ಅಲ್ಲ. ಇದು ಆಕಾಶ, ಇದು ವೃಕ್ಷ, ಇದು ವನಸ್ಪತಿ, ಇದು ಹಣ್ಣು, ಇದು ಕಾಯಿ, ಇದು ಪ್ರಾಣಿ, ಇದು ಪಕ್ಷಿ, ನಾನಲ್ಲ. ಅನಾತ್ಮ ಅನಾತ್ಮ ಅನಾತ್ಮ, ನಾನಲ್ಲದವು. ಅನಾತ್ಮದಲ್ಲಿ ಆತ್ಮಬುದ್ಧಿ ಸಾಧ್ಯ ಇಲ್ಲ ಬಿಡಿ ಸ್ವಾಮಿ. ಈ ಸೂರ್ಯ ಅನಾತ್ಮ, ಅದು ನಾನನ್ನ ಬುದ್ಧಿಯಲ್ಲಿದೆ. ಈ ನದಿ, ಈ ಪರ್ವತ, ಈ ವೃಕ್ಷ, ಈ ಪಕ್ಷಿ, ಈ ಪ್ರಾಣಿ, ಇವ್ಯಾವುಗಳಲ್ಲಿ ನಾನನ್ನ ಬುದ್ಧಿ ಇಲ್ಲ? ಸುಮ್ಮನೆ ಏನೋ ಡೆಫಿನೇಷನ್ ಕೊಡ್ತೀರಿ ನೀವು. ಸುಮ್ಮನೆ ಕೊಟ್ಟಿಲ್ಲಪ್ಪ. ಈ ಮನೆ, ಮನೆ ಅನಾತ್ಮ, ಅದರೊಳಗೆ ನಾನು ಮನೆ ಅಂತ ಯಾರು ಹೇಳೋದಿಲ್ಲ. ನನ್ನ ಮನೆ ಅಂತ ಹೇಳ್ತಾರೆ, ಇಟ್ಸ್ ಓಕೆ. ನಾನು ಮನೆ ಅಂತ ಯಾರು ಹೇಳೋದಿಲ್ಲ. ನಾನು ಕೋಣೆ ಅಂತ ಯಾರು ಹೇಳೋದಿಲ್ಲ. ನಾನೇ ಕಾಟು ಅಂತ ಯಾರು ಮಲಗುವುದಿಲ್ಲ. ಕಾಟ್ ಅನಾತ್ಮ, ಬೆಡ್ ಅನಾತ್ಮ, ಮಲಗಿದ್ಯಾರು? ಮಲಗಿದ್ಯಾರು? ನಾನು. ಶರೀರ ನಾನು, ಆತ್ಮ. ಹೌದಾ? ಶರೀರ ನಾನು, ಆತ್ಮ. ಒಂದು ಡೆಫಿನೇಷನ್ ಇನ್ನೊಂದು ಅದರೊಳಗೆ ಎ ಬಿ ಬಿದೊಳಗೆ ಏನು ಹೇಳೋಣ, ಯಾವುದು ನಾನು ಅದರ ಬದಲಾವಣೆಗಳನ್ನು ಗುರುತಿಸ್ಲಿಕ್ಕೆ ನನ್ನಿಂದ ಆಗೋದಿಲ್ಲ. ಉಲ್ಟಾ ಮಾಡ್ರಿ ಲಾಜಿಕ್ಕನ್ನ. ಯಾವುದರ ಬದಲಾವಣೆಯನ್ನು ಗುರುತಿಸ್ತೇನೋ ಅದು ನಾನಲ್ಲ, ಅದು ನನ್ನ ಬಿಟ್ಕೊಟ್ಟು ಬೇರೆ. ಸೂರ್ಯೋದಯ ಸೂರ್ಯಾಸ್ತ ಗುರುತಿಸ್ತೇವೆ, ಸೂರ್ಯ ಬೇರೆ ನಾನು ಬೇರೆ, ಚಂದ್ರ ಬೇರೆ ನಾನು ಬೇರೆ. ಇಷ್ಟು ಸಣ್ಣ ಸಸಿ ಇತ್ತು, ಈಗ ಮರ ಆಗಿ ವೃಕ್ಷ ಆಗಿ ಹೋಯ್ತು. ಬದಲಾವಣೆ ಗುರುತಿಸಿದ್ದೇ ಇಲ್ಲ. ಆದ್ದರಿಂದ ವೃಕ್ಷ ಅನಾತ್ಮ, ನಾನು ಆತ್ಮ. ವೆರಿ ಗುಡ್, ವೆರಿ ಗುಡ್. ಈಗ ಶರೀರ ಆತ್ಮ ಅಂತೀಯಲ್ವೋ, ಶರೀರ ಆತ್ಮ ಅಂತ ನೀ ಅಂದದ್ದೇ ಆದರೆ ಶರೀರದ ಬದಲಾವಣೆಗಳನ್ನು ನೀನು ಗುರುತಿಸಬಾರದಲ್ಲವೇ? ಆದರೆ ಶರೀರದ ಬದಲಾವಣೆ ನನಗೆ ಗೊತ್ತಿವೆ. ನಾನು ಬಾಲ್ಯಾವಸ್ಥೆಯ ಫೋಟೋ ನೋಡಿ, ನಾನದು, ಅದು ನಾನೇ. ಆ ಯೌವನದ ಫೋಟೋ ನೋಡಿ, ಹೌದು ನಾನು ಹಿಂಗಿದ್ನ. ಹಂಗಿದ್ದ ಶರೀರ ಹಿಂಗ ಆಗೋ ತನಕನು ನಾನ, ಹಿಂಗ ಆದ್ಮೇಲೂ ನಾನ, ಇನ್ ಹೆಂಗೆಂಗೋ ಆದರೂ ನಾನ. ಹೇಗಪ್ಪ ನಾನು ಅಂತೇನದು? ಬದಲಾವಣೆ ಗುರುತಿಸ್ದೇ ಇಲ್ಲ. ಯಾವ ಯಾವಗಳಲ್ಲಿಯ ಬದಲಾವಣೆಯನ್ನು ನಾನು ಗುರುತಿಸ್ತೇನೆಯೋ ಅವುಗಳಲ್ಲಿ ನಾನಿಲ್ಲ ಅಂತ ಅರ್ಥ. ಅವನು ಬಿಟ್ಕೊಟ್ಟು ನಾನು ಬೇರೆ ಇದ್ದೀನಿ ಅಂತ ಅರ್ಥ. ಅವು ಅನಾತ್ಮ ಅಂತ ಅರ್ಥ. ಶರೀರ ಅನಾತ್ಮನೋ ಆತ್ಮನೋ? ಶರೀರವು ಅನಾತ್ಮ, ಆದರೂ ಅದರಲ್ಲಿ ಆತ್ಮ ಬುದ್ಧಿ ಉಂಟಾಯ್ತಾ ಇಲ್ಲ? ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಯಾಕೆ ಹೋಗ್ತೀವಿ? ಡಾಕ್ಟ್ರೇ ನೋವು, ಅಯ್ಯೋ ನೋವು ನೋವು, ಹಿಂಗೆ ಕೈ ಮಾಡ್ಕೊಂಡು ಹೋಗ್ತೀವಿ. ಡಾಕ್ಟರ್ ಸತ್ಯ ಹೇಳಬೇಕಾ? ಡಾಕ್ಟರ್ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೋ ಅಥವಾ ಎಲ್ಲಿ ನೋವಾಗಿದೆ ಅಂತ ಕೇಳ್ತಾರೋ? ನಮ್ಮನ್ನು ಪರೀಕ್ಷೆ ಮಾಡೋದಿಲ್ಲ ಅವರು. ನೀವು ಹೇಳಬೇಕಾಗ್ತದೆ ಮಂಡಿ ನೋವೋ ಎಲ್ಲೋ ಕಾಲು ನೋವೋ ಏನೋ ಹೇಳಬೇಕಾಗ್ತದೆ. ಆವಾಗ ಅವ್ರು ನಿಮ್ಮನ್ನು ಪರೀಕ್ಷೆ ಮಾಡೋದಿಲ್ಲ. ಯಾರು ಪರೀಕ್ಷೆ ಮಾಡ್ತಾರೆ? ಕಾಲು ಪರೀಕ್ಷೆ ಮಾಡ್ತಾರೆ. ಡಾಕ್ಟರ್ ಕೈಯಾಗ ಪರೀಕ್ಷಾ ಮಾಡಲಿಕ್ಕೆ ಕಾಲು ನೀವೇನಾದರೂ ಕೊಟ್ಟರೆ ತಂದದ್ದು ಒಂದು ನೋವು, ಹೊರಗೆ ಹೋಗ್ಬೇಕಾದ್ರೆ ಎರಡು ನೋವು ತೊಗೊಂಡು ಹೋಗಬೇಕು. ಯಾಕಂದರೆ ಅವ್ರ ಕೈಯಾಗ ಒಂದು ಸುತಿಗಿರ್ತದೆ, ಆ ಸುತಿಗೊಂದು ಪಟ ಪಟ ಹೊಡಿತಾರೆ. ಇಲ್ಲಿ ನೋವಾಗಿದೆಯಾ, ಇಲ್ಲಿ ನೋವಾಗಿದೆಯಾ, ಇಲ್ಲಿ ನೋವಾಗಿದೆಯಾ, ಒಂದು 10-12 ಸಲ ಹೊಡೆದ ಮೇಲೆ ಈಗ ದಯವಿಟ್ಟು ಹೇಳ್ರಿ ನನಗೆ, ಅಲ್ಲಿ ನೋವು ಅಂತಿರೋ ಏನು ನಾನು ನೋವು ಅಂತಿರೋ? ಅಲ್ಲಿ ನೋವು, ಅಲ್ಲಿ ಶರೀರ, ಅಲ್ಲಿ ಬದಲಾವಣೆ, ಅಲ್ಲಿ ವಿಕಾರ, ಆದರೂ ಕೂಡ ಅದರಲ್ಲಿ ನಾನು ಎನ್ನುವ ಬುದ್ಧಿ ಮೂಡಿದೆಯೋ ಇಲ್ಲೋ? ಒಂದು ಏನು ವಾದ ಹಾಕಿದ್ರಿ? ಅನಾತ್ಮದಲ್ಲಿ ನಾನು ಬುದ್ಧಿ ಮೂಡೋದಿಲ್ಲ, ಮೂಡದೇ ಇಲ್ಲ. ಅದು ಬುದ್ಧಿ ಮೂಡಬಾರ್ದಾಗಿತ್ತು. ಚೈನ್ ಹಾಕೋತೀನಿ, ನಾನು ಚೈನು ಅಂತ ನಾ ಹೇಳೋದೇ ಇಲ್ಲ. ಕಾರಣ ಏನು ಗೊತ್ತಾ? ಈಗ ಹೇಳ್ತೀನಿ ಕೇಳಿ ಸೈಕಾಲಜಿ. ಕಾರಣ ಏನು ಗೊತ್ತಾ? ಆ ಚೈನ್ ಇಲ್ಲದೆ ಇದ್ರೂ ಕೂಡ ನಾನು ಇದ್ದೇನೆ ಅನ್ನೋ ಹೆಚ್ಚು ನನಗಿದೆ. ಚೈನ ಇಲ್ಲದೆ ಹೋದ್ರೂ ನಾ ಇದ್ದೇನೆ, ವಾಚ್ ಇಲ್ಲದೆ ಹೋದ್ರೂ ನಾ ಇದ್ದೇನೆ, ಬಟ್ಟೆ ಇಲ್ಲದೆ ಹೋದ್ರೂ ನಾನು ಇದ್ದೇನೆ, ಮನೆ ಇಲ್ಲದೆ ಹೋದ್ರೂ ನಾ ಇದ್ದೇನೆ, ವೃಕ್ಷ ಇಲ್ಲದೆ ಹೋದ್ರೂ ನಾ ಇದ್ದೇನೆ, ನನ್ನ ಸಾಕು ಪ್ರಾಣಿಗಳು ಇಲ್ಲದೆ ಹೋದ್ರೂ ನಾ ಇದ್ದೇನೆ. ಆದ್ದರಿಂದ ಅಷ್ಟು ಅನಾತ್ಮ, ನಾನು ಆತ್ಮ. ಹಾಗೆಯೇ ಈ ಶರೀರ ಇಲ್ಲದೆ ಹೋದ್ರೂ ನಾ ಇದ್ದೇನೆ ಅನ್ನೋ ಹೆಚ್ಚು ಇದೆಯಾ? ಈ ಹೆಚ್ಚ ಎಚ್ಚರಿಕೆಯನ್ನು ತಪ್ಪಿದೆ, ಇದನ್ನು ಅಜ್ಞಾನ ಅಂತ ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ನಾನು ಎಚ್ಚರವೇ ಎನ್ನುವ ಎಚ್ಚರ ತಪ್ಪಿದ್ದರಿಂದಾಗಿ ಐ ಟು ರಿಪೀಟ್ ಇಟ್ ಇನ್ ದಟ್ ವೇ ನಾನು ಎಚ್ಚರ ಮಾತ್ರ ಅನ್ನುವ ಎಚ್ಚರವು ತಪ್ಪಿದ್ದರಿಂದಾಗಿ ಯಾವ್ಯಾವುದನ್ನೋ ನಾನು ನಾನು ನಾನು ಅನ್ವೇಷಣೆ ಮಾಡಿ ದುಃಖ ಅನಾತ್ಮ ಆದರೆ ನಾನು ಆ ದುಃಖವನ್ನು ಏನು ಮಾಡಿಬಿಟ್ಟೆ, ನಾನು ದುಃಖಿ, ಆತ್ಮಬುದ್ಧಿ, ಆತ್ಮಮತಿ, ಸುಖ ಸುಖ ಅನಾತ್ಮ ಆದರೆ ಸುಖದಲ್ಲಿ ನಾನು ಸುಖಿ, ಆತ್ಮಬುದ್ಧಿ, ಸಿಟ್ಟು ಅನಾತ್ಮ, ಆ ಅನಾತ್ಮ ಸಿಟ್ಟಿನಲ್ಲಿ ನಾನು ಸಿಟ್ಟಿನವ, ನನಗೆ ಸಿಟ್ಟು ಬಂದಿದೆ, ನಾನು ಸಿಟ್ಟಿಗೆಳ್ತೀನಿ, ಇಷ್ಟ ಅನಿಷ್ಟ ಅನಾತ್ಮ ಆದರೆ ನಾನು ಇಷ್ಟಪಡ್ತೀನಿ, ನಾ ಇದನ್ನು ಇಷ್ಟಪಡೋದಿಲ್ಲ, ಎಲ್ಲ ಅನಾತ್ಮಗಳಲ್ಲಿ ನಾನು ಆತ್ಮಬುದ್ಧಿಯನ್ನು ಬೆಳೆಸ್ಕೊಳ್ತೀನಿ. ಯಾಕೆ ಹಿಂಗಾಯ್ತು? ಕಾರಣ ಕೊಟ್ಟನಲ್ಲ, ಯಾಕೆ ಹಿಂಗಾಯ್ತು? ಅಜ್ಞಾನದಿಂದಾಗಿ. ಅದಕ್ಕಾಗಲಿಲ್ಲ, ಕ್ಲೀನಾಗಿ ಹೇಳ್ತಾರೆ, ಅಯಂ ಪ್ರಾಪ್ತ ಕಥಂ ಪ್ರಾಪ್ತ ಅಜ್ಞಾನ ಪ್ರಾಪ್ತ. ಇದು ಯಾವುದು ಅನಾತ್ಮ ಅಂತ ಈಗ ನಾನು ಆಗಿದೆಯೋ ಆ ಅನಾತ್ಮ ಶಾಶ್ವತವಾಗಿ ಒಂದೇ ಥರ ಇರ್ತದೋ ಏನು ಬದಲಾಗ್ತಾ ಇರ್ತದೋ? ಈಗ ಸುಖ ನಾನು, ನಾನೇ ಸುಖಿ ಅಂತ ಅಂದ್ಕೊಂಡಲ್ವೋ, ಇದು ಸುಖ ಅನಾತ್ಮ, ಅದರಲ್ಲಿ ನಾನು ಅಂತ ಬುದ್ಧಿ ಸೇರಿಸ್ಕೊಂಡ್ಬಿಟ್ಟೆ, ಅದು ನಾನು ಸುಖಿ ಅಂತ ಆಗ್ಬಿಡ್ತು. ಈ ಸುಖ ಎನ್ನುವ ಈ ಅನಾತ್ಮ ವಸ್ತು ಇದು ಒಂದೇ ಥರ ಇರ್ತದೋ ಬೇರೆ ಬೇರೆ ಥರ ಇರ್ತದೋ? ಒಂದು ಥೋಡ ಇರ್ತದೆ, ಒಂದು ಥೋಡ ಇರುವುದಿಲ್ಲ, ಒಂದು ಕಾಲ ಇರ್ತದೆ, ಇನ್ನೊಂದು ಕಾಲ ಇರುವುದಿಲ್ಲ, ಒಂದು ಕಾಲದಲ್ಲಿ ಚಿಕ್ಕದಾಗಿರ್ತದೆ, ಒಂದು ಕಾಲದಲ್ಲಿ ದೊಡ್ಡದನಿಸ್ತದೆ. ಧಾರವಾಡ ಪೇಡೆ ಬಂತು ಅಂತಂದ್ರೆ ಆ ಕಣ್ಣು ಗ್ಲಿಟ್ಟರ್ ಆಗ, ವಾ ಧಾರವಾಡ ಪೇಡೆ. ಇವತ್ತಿನ ಪ್ರಸಾದ ಏನು? ಕಲ್ಪಿಸಕ್ರಿ, ಆ ಗ್ಲಿಟ್ಟರ್ ಕಣ್ಣುಗಳು ಹೋಗಿ ಏನಾಗ್ಬಿಡ್ತವೆ, ಅವು ಮಿಲಿ ಲೀಟರ್ ಆಗ್ಬಿಡ್ತವೆ, ಸಣ್ಣ ಆಗ್ತವೆ. ಸುಖ ಅನಾತ್ಮ, ದುಃಖ ಅನಾತ್ಮ, ಸಿಟ್ಟು ಅನಾತ್ಮ, ಎಲ್ಲ ಭಾವನೆಗಳು ಅನಾತ್ಮ, ಎಲ್ಲ ಅನಿಸಿಕೆಗಳು ಅನಾತ್ಮ, ಆದರೆ ಅವೆಲ್ಲವೂ ಏನಾಗಿ ಕೂತ್ಕೊಂಡವೆ? ಆತ್ಮ. ಕ್ಷಣ ಕ್ಷಣಕ್ಕೂ ಬದಲಾಗ್ತವೆ, ಆದ್ದರಿಂದ ಅವಕ್ಕೆ ಯಾವ ನಿತ್ಯತ್ವ ಇಲ್ಲ. ನಮ್ಮ ಮನಸ್ಸಿನೊಳಗಿನ ಭಾವನೆಗಳು ಉಕ್ಕಿ ಕರಿತವೆ, ಈವನ್ ತಿಳುವಳಿಕೆಗಳು ಕೂಡ, ಇವನ್ ತಿಳುವಳಿಕೆಗಳು ಕೂಡ. ನಮ್ಮ ತಿಳುವಳಿಕೆ ಒಂದೇ ಥರ ಇರ್ತದಂತಲ್ಲ, ಅದು ಕ್ಷಣ ಕ್ಷಣಕ್ಕೂ ಬದಲಾಗ್ತಿರ್ತದೆ. ಹೆಂಗದ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತು ಅಂತ ಕೊನೆಗಿದ್ದವ್ರಿಗೆ ಕೇಳ್ತೇನೆ. ಸ್ವಾಮಿ ಕಾಣಿಸ್ಬಿಡಿ ಸ್ವಾಮಿ. ಏನು ನೀವು ಕಾಂಗ್ರೆಸ್ ಭಕ್ತರು ಅಂತ ಕಾಣಿಸ್ತು. ಅವ್ರಿಗೇನ್ ಕಾಣಿಸ್ತೀಗ? ಕೈ ಕಾಂಗೈ. ಅದೇ ವ್ಯಕ್ತಿ ಇಲ್ಲಿ ಸಮೀಪ ಬಂದು ಕೊಡ್ತಾನೆ, ಹಿಂಗಿಳಿತೇನೆ, ಕಾಣಿಸ್ತೇನಪ್ಪ ಅಂತ ಕೇಳ್ತೇನೆ. ಕಾಣಿಸ್ತು ಅಂತಾನೆ. ಏನ್ ಕಾಣಿಸ್ತು ಅಂದ್ರೆ, ನಿಮ್ಗೆ 84 ವರ್ಷ ಆಯುಷ್ಯ ಅಂತ. ಅದೇ ಕೈ, ಅದೇ ಕೈ ಅಲ್ಲಿ ಕೂತ್ಕೊಂಡಾಗ ಅವನ ತಿಳುವಳಿಕೆಯಲ್ಲಿ ಅದು ಕಾಂಗೈ ಆಗಿತ್ತು. ಅದೇ ಕೈ ಇಲ್ಲಿ ಕೂತ್ಕೊಂಡಾಗ ಅವನಿಗೇನಾಗ್ಬಿಡ್ತದೋ, ಅದು ಜ್ಯೋತಿಷ್ಯ ಆಗಿರ್ತದೆ. ಸಮೀಪ ಬರ್ತಾನೆ, ಸ್ವಾಮೀಜಿ ಸ್ವಲ್ಪ ಕೈ ತೊಳ್ಕೊಂಡ್ಬನ್ನಿ. ಯಾಕೋ ಸ್ವಲ್ಪ ಗಲೀಸಾಗಿದೆ ಕೈ. ಈಗ ಅವನಿಗೆ ಆಯುಷ್ಯನೂ ಕಾಣಲಿಲ್ಲ, ಕಾಂಗೈನೂ ಕಾಣಲಿಲ್ಲ. ಅದೇ ವ್ಯಕ್ತಿಗೆ ಏನ್ ಕಾಣಿಸ್ತೀಗ? ಗಲೀಜು ಕೈ ಕಾಣಿಸ್ತದೆ. ಅಂದ್ರೆ ತಿಳುವಳಿಕೆ ಒಂದೇ ಥರ ಇರ್ತದೆ, ಬೇರೆ ಬೇರೆ ಆಗ್ತದೆ. ಸಂದರ್ಭಾನುಸಾರವಾಗಿ ಪ್ರಮಾಣಗಳನ್ನು ಹೇಗೆ ಪ್ರಯೋಗಿಸ್ತೇವೋ ಹಾಗೆ ಬದಲಾವಣೆಗಳಾಗ್ತಾ ಹೋಗ್ತವೆ. ಹೌದಾ? ಈ ಬದಲಾವಣೆಗಳಾಗ್ತವೆ ಅಂದ್ರೆ ಅವು ಶಾಶ್ವತ ಅಲ್ಲ ಅಂತಾಯ್ತು, ಶಾಶ್ವತ ಅಲ್ಲ ಅಂದ್ರೆ ನಿತ್ಯ ಅಲ್ಲ ಅಂತಾಯ್ತು, ನಿತ್ಯ ಅಲ್ಲ ಅಂದ್ರೆ ಸತ್ಯ ಅಲ್ಲ ಅಂತಾಯ್ತು. ಹೇಳ್ರಿ ಗುರುನಾಥ್, ನಿತ್ಯ ಅಲ್ಲ ಆದ್ರಿಂದ ಸತ್ಯ ಅಲ್ಲ, ಯಾಕೆ? ಲಾಜಿಕ್ ಕೊಡ್ರಿ. ನಿತ್ಯ ಅಲ್ಲ ಆದ್ರೆ ಸತ್ಯ ಅಲ್ಲ. ಪಟ್ ಅಂತ ಪರ್ಫೆಕ್ಟ್ ಲಾಜಿಕ್ ಕೊಡ್ಬೇಕು. ಸತ್ಯ ಯಾವುದಕ್ಕೆ ಕರೀತಾರೆ? ಮೂರು ಕಾಲದಲ್ಲಿ ಬದಲಾಗದೆ ಇರುವುದು ಯಾವುದು? ಅದು ಸತ್ಯಂ. ಏನಂತ ಬರ್ಕೊಂಡಿರಿ? ತ್ರಿಕಾಲ ಅಬಾಧಿತಂ. ಹೌದಾ? ಇವು ಕ್ಷಣ ಕ್ಷಣಕ್ಕೆ ಬದಲಾಗ್ತವೆ, ಆದ್ದರಿಂದ ಇವು ನಿತ್ಯವಲ್ಲ. ಇವು ನಿತ್ಯವಲ್ಲ ಆದ್ದರಿಂದಾಗಿ ಇವು ಸತ್ಯ ಅಲ್ಲ. ಶರೀರ ಒಂದ ಸತ್ಯ ಅಲ್ಲ ಅಂತ ತಿಳ್ಕೋಬೇಡ್ರಿ. ಮನಸ್ಸು ಬುದ್ಧಿಗಳು ಕೂಡ ಸತ್ಯ ಅಲ್ಲ. ಮನಸ್ಸು ಬುದ್ಧಿ ಚಿತ್ತಗಳು ಕೂಡ ಸತ್ಯ ಅಲ್ಲ. ಭಾವನೆಗಳು ಸತ್ಯ ಅಲ್ಲ. ಅನಿಸಿಕೆಗಳು ಸತ್ಯವಲ್ಲ. ನಾನೊಬ್ಬ ಕವಿ ಅಂತ ಹೇಳಿಸ್ಕೊಳ್ಳಿಕ್ಕೆ ಭಾವನೆಗಳು ಓಕೆ, ನಾನೊಬ್ಬ ಲೇಖಕ ಅಂತ ಹೇಳಿಸ್ಕೊಳ್ಳಿಕ್ಕೆ ಭಾವನೆಗಳು ಓಕೆ, ಅದಕ್ಕೆ ಯಾವುದೇ ಪ್ರಕಾರವಂತ ಶಾಶ್ವತ ಸತ್ಯತ್ವ ಇಲ್ಲ. ಅದಕ್ಕೆ ಆ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಇಲ್ಲಿ. ಏನಂತ ಪ್ರಯೋಗಿಸಿದ್ದಾರೆ ಅಂತಂದ್ರೆ, ನ ಸತ್ಯಂ ಆತ್ಮಬುದ್ಧಿಯ, ಅದು ಸತ್ಯ ಅಸತ್. ಅಸತ್ ವಪುಹು, ಅಸತ್ ವಪುಹು, ಕ್ಷಣಿಕವಾದ ಸುಳ್ಳೇ ಸುಳ್ಳಾಗಿರುವಂತಹ ಈ ಶರೀರ ಜೊತೆಗೆ ಉಳಿದ ಮನಸ್ಸು ಬುದ್ಧಿ ವೃತ್ತಿಗಳು ಇತ್ಯಾದಿಗಳು, ಆತ್ಮಬುದ್ಧಿಯ ಅವುಗಳು ನಾನು ಅನ್ನ ಬುದ್ಧಿ ಸೇರಿದ್ದರಿಂದಾಗಿ ಸತ್ಯಂ ಸತ್ಯಂ ಇತಿ. ಏನಾಗ ಕೂತ್ಕೊಂಡಿದೆ ಅದೀಗ? ಏನಾಗ ಕೂತ್ಕೊಂಡಿದೆ? ಸತ್ಯಂ. ನೆಕ್ಸ್ಟ್ ಕ್ಷಣಕ್ಕೆ ಗೊತ್ತಕ್ ಅನ್ನೋನು ಕೂಡ ನಾ ಇನ್ನೂ ಬದುಕೇ ಇರ್ತೀನಿ ಅಂತ ಅನ್ಸ್ಕೊಂಡಿರ್ತಾನೋ ಇಲ್ಲೋ. ಅವ್ ಗೊಟ್ಟಕ್ ಆದವನಿಗೆ ತಟ್ಟಿ ಎಚ್ಚರ ಮಾಡಿ ಕೇಳಿದ್ರೆ ಮುಂಚೆ ಹೆಂಗ ಅನಿಸಿತ್ತು ಅಂತ ಕೇಳಿದ್ರೆ, ಗೊಟ್ಟಕ್ ಆಗ್ತೇನಿ ಅಂತ ಅನಿಸಿದ್ದಿಲ್ಲ. ಅನಿಸಿತ್ತೋ ಅನಿಸಿದ್ದೇ ಇಲ್ಲ ಅವನಿಗೆ. ಯಾಕೆ? ಅವನು ಇನ್ನೂ ಏನು ಅನ್ಕೊಂಡಿದ್ದ? ಇರತ್ತೇನೆ. ಯಾರ ನಾ ಇನ್ನು ಇರುದಿಲ್ಲ ಅಂತಂದ್ರೆ ಒಂದು ತಿಳ್ಕೊಂಬಿಡ್ರಿ, ಯಾವುದೋ ಪ್ರಾಬ್ಲಮ್ಗಾಗಿ ಎದುರಿಸಲಾರದೆ ಯಾವುದೋ ಅಸಹಾಯಕತೆಯಲ್ಲಿ ಇದ್ದರಿಂದಾಗಿ ಸಾಕಪ್ಪ ಅಂತ ಅನ್ಕೊಂಡಿರ್ತಾರೆ ವಿನಃ ಎಲ್ಲ ಠೀಕ್ ಠಾಕ್ ಅದ ಅಂತಂದ್ರೆ ನಾ ಹೋಗ್ತೀನಿ ಅಂತ ಯಾರು ಹೇಳೋದಿಲ್ಲ. ಯಾರು ಹೇಳೋದಿಲ್ಲ? ಅಸದ್ಬುದ್ಧಿಯಲ್ಲಿ ಸತ್ಯ ಬುದ್ಧಿಯನ್ನ ಇಟ್ಟುಬಿಡ್ತೀವಿ ನಾವು. ಎಷ್ಟು ಅಂತಂದ್ರೆ ಶಾಶ್ವತವಾಗಿ ನಮ್ಮ ಹಣ ಶಾಶ್ವತ ಅಂತ ತಿಳ್ಕೊತೀವಿ, ನಮ್ಮ ಬಂಗಾರ ಚಿನ್ನ ಶಾಶ್ವತ ಅಂತ ತಿಳ್ಕೊತೀವಿ, ನಮ್ಮ ಪ್ರಾಪರ್ಟಿ ಐಶ್ವರ್ಯ ಶಾಶ್ವತ ಅಂತ ತಿಳ್ಕೊತೀವಿ. ನಗ್ನನು ಭಗವಂತ ಪರೀಕ್ಷೆನೂ ಸಾಕಷ್ಟು ಮಾಡಿರ್ತಾನೆ, ಇದು ಶಾಶ್ವತ ಅಲ್ಲಪ್ಪ ನಾ ತಗೊಂಡು ಹೋಗ್ತೇನೆ ತಗೊಂಡು ಹೋಗಿರ್ತಾನೆ, ಆದ್ರೂ ಮುಂದಿನ ಏನು ಬರ್ತಾರ ಅದು ಶಾಶ್ವತ ಅಂತ ತಿಳ್ಕೊತೀವಿ. ಅನಾತ್ಮದಲ್ಲಿ ಆತ್ಮಬುದ್ಧಿಯನ್ನು ಇಟ್ಟುಕೊಂಡು ಮುಂದುವರಿಯುವುದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇವೆಲ್ಲವೂ ಸತ್ಯ, ಇವುಗಳಿಂದ ಸಹಿತವಾಗಿ ನಾನು ಸತ್ಯ, ಇವು ಇಲ್ಲದೆ ಹೋದರೆ ನಾನು ಇಲ್ಲವೇ ಇಲ್ಲ. ಇವುಗಳಿಂದ ಸಹಿತ ಅಸೋಸಿಯೇಟೆಡ್, ಇವುಗಳ ಜೊತೆಗೆ ಇದ್ದುಕೊಂಡು ನಾನು ಸತ್ಯ. ಇಂತಹ ಈ ಬುದ್ಧಿ ನಮ್ಮಲ್ಲಿ ಬಂದು ಪ್ರವೇಶ ಆಗಿದೆ. ಆಮೇಲೆ ಏನಾಗಿದೆ ಮುಂದೆ? ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ, ಬಹಳ ಚಂದದ ಉದಾಹರಣೆ. ಏನ? ಕೋಶ ಕೃದ್ವತ ತಂತು ಬಿಹಿ, ರೇಷ್ಮೆ ಹುಳ. ರೇಷ್ಮೆ ಹುಳ ಏನ್ ಮಾಡ್ತದೆ? ತನ್ನ ಕೋಶವನ್ನು ತನ್ನದೇ ಆದ ತಂತುವಿನಿಂದ, ಇದು ಭಾರಿ ಚಂದದ, ತನ್ನದೇ ಆದ ತಂತು, ತಂತು ಅಂದ್ರೆ ದಾರ, ತನ್ನದೇ ಆದಂತಹ ದಾರದಿಂದ ತನ್ನ ಕೋಶವನ್ನ ತಾನೇ ಸಿದ್ಧಪಡಿಸಿಕೊಂಡು ಕೊನೆಗೆ ಅದೇ ಕೋಶದಲ್ಲೇ ಸಿಕ್ಕಾಕೊಂಡು ಅದು ಪ್ರಾಣ ಬಿಡ್ತದೆ. ಅರ್ಥ ಆಗ್ಲಿಲ್ಲ, ಅದಕ್ಕೆ ರೇಷ್ಮೆ ಸೀರೆ ಉಡಬೇಡ್ರಿ ಅಂತ ಹೇಳೋದು, ಕೇಳುವುದಿಲ್ಲ ನೀವು. ಒಂದು ರೇಷ್ಮೆ ಸೀರೆಗೆ 60,000 ಹುಳುಗಳು ಸಾಯ್ತವೆ. 60,000 ಹುಳುಗಳು ಸತ್ತ ನಂತರ ಅಂದ್ರೆ 60 ಕೋಶಗಳು, 60,000 ಕೋಶಗಳು, 60,000 ಕೋಶಗಳು ಅಂದ್ರೆ 60,000 ಹುಳುಗಳು, 60,000 ಹುಳುಗಳನ್ನ ಹಿಂಸೆ ಮಾಡಿದ ಪಾಪ ಮೈ ಮೇಲೆ ಸುತ್ತಕೊಂಡಿರ್ತೀರಿ. ಹೇಳಿದ್ರೆ ಕೇಳುದೇ ಇಲ್ಲ. ನನಗೂ ರೇಷ್ಮೆ ಬೇಕು, ನನಗೂ ರೇಷ್ಮೆ ಬೇಕು. ಹೋಗಿ ಇನ್ನು ಎಕನಾಮಿಕಲ್ಲಿ ನೋಡೋಣ, ರೇಷ್ಮೆ ಸೀರೆಯ ಬೆಲೆ ಎಷ್ಟು? 10,000 ಅಂತ ಇಟ್ಕೊಳ್ರಿ. 10,000 ಒಳಗ 200 ರೂಪಾಯಿ ಸೀರೆಗಳು ಎಷ್ಟು ಬರ್ತವೆ? 50 ಸೀರೆ ಬರ್ತವೆ. 50 ಸೀರೆಯನ್ನ ನೀವು ಬಡವರಿಗೆ ಕೊಡಬಹುದಲ್ವೇ? ಸಮಯ ಬಡವರು 50 ಸೀರೆ ಕೊಟ್ರೆ ನಾವು ಉಟ್ಕೊಂಡಂಗೆ ಹಂಗಾಯ್ತು. ಬೇಡ, 49 ಕೊಡು, ಒಂದು ಈವನ್ ಎಕನಾಮಿಕಲ್ ಹೋಗ್ಲಿ, ಅದನ್ನಾದ್ರು ದಿವಸ ಉಟ್ಕೋತಾರೆ. ಆಹಾ, ಉಡದೆ ಮಡಚದೆ ಇಡೋದು, ಉಡದೆ ಮಡಚದೆ ಇಡೋದು. ಯಾವಾಗೋ ಒಂದು ಸಲ, ಒಂದು ವರ್ಷ 2 ವರ್ಷ ಒಂದು ಸಲ ಡ್ರೈ ಕ್ಲೀನಿಂಗಿಗೆ ಕಳಿಸ್ತು. ಅಲ್ಲ, ಸಂದರ್ಭ ಅಂತ ಹೇಳಿದ್ರೆ ನೀವು ಉಟ್ಕೊಂಡ್ರೆ ನಮ್ಗೆ ನಮ್ಗಾಗಿದೆ, ಬಿಟ್ರಿ ನಮ್ಗಾಗಿದೆ, ಉಟ್ಕೊಡ್ರಿ, ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಅಲ್ಲ, ಹುಚ್ಚ ನನಗೂ ಇತ್ತದೆ, ನಾನು ರೇಷ್ಮೆ ಪಂಚೆನ ಉಡ್ತಿದ್ದೆ ಮುಂಚೆ ಸನ್ಯಾಸ ತೊಗೊಂಡ್ಬಂದು ಹೊಸದ್ರಲ್ಲಿ, ನಾನು ರೇಷ್ಮೆ ಪಂಚೆನ ಉಡ್ತಿದ್ದೆ. ಆಮೇಲೆ ಒಂದಿವ್ಸ ಕೂತು ನಿಂಗೆ ವಿಚಾರ ಮಾಡಿದೆ, ವಾಟ್ ಇಸ್ ದಟ್ ಐ ಆಮ್ ಡೂಯಿಂಗ್, ಇದಕ್ಕೆ ಅಂತಾರೆ ಎಚ್ಚರದ ಜೀವನ ಅಂತ. ಕೂತ್ಕೊಂಡು ನೋಡಿದೆ ಏನು ಮಾಡ್ಲಿಕ್ಕೆ, ಮೊದಲು 1 ವರ್ಷ ಅವೇ ಬಟ್ಟೆ ಅವೇ ಬಟ್ಟೆ, ಮತ್ತೆ ಒಕ್ಕಮದು ಉಡೋದು, ಒಕ್ಕಮದು ಉಡೋದು. ಮುಂದೆ ಒಂದು ಸಲ ಕೊಯಮತ್ತೂರು ಹೋದಾಗ ಪೂಜ್ಯ ಸ್ವಾಮೀಜಿ 2 ಜೊತೆ ಬಟ್ಟೆ ಕೊಟ್ರು. ತಮಿಳಿನೊಳಗೆ ತುಣಿ ಅಂತ ಬರುತ್ತೆ, ತುಣಿ ತುಣಿ ಕೊಟ್ರು. ಫಸ್ಟ್ ಟೈಮ್ ಸ್ವಾಮೀಜಿ ನನಗೆ ಕೊಟ್ಟಿತ್ತು. ಅಲ್ಲಿ ಕೂಡ ಋಷಿಗೆ ಸನ್ಯಾಸ ತಗೊಂಡಾಗ ಸ್ವಾಮೀಜಿ ಕೊಡಲಿಲ್ಲ, ಯಾರ ಬಂದಿದ್ರಲ್ಲ ಅವ್ರು ಎಲ್ಲರಿಗೂ 2 ಜೊತೆ ತಂದು ತಗೊಂಬಂದಿದ್ರು. ಯಾರು ತಮ್ಮ ತಿಳಿದಂಗೆ ಎಂಥದ್ದು ಬಟ್ಟೆ ತಂದಿದ್ರು ಅವು. ಸ್ವಾಮೀಜಿ ಫಸ್ಟ್ ಟೈಮ್ ಕೊಯಮತ್ತೂರು ಒಂದು ಸಲ ಕರೆದ ಹೋದಾಗ ವಾಂಗೆ ವಾಂಗೆ ಹಂಗೆ ಅಂತ ಕರ್ಕೊಂಡೋಗಿ 2 ಬಟ್ಟೆ ತೆಗೆದುಕೊಟ್ರು. ಹಾ, ಅವಾಗ ಹಿಂಗೆ ಇಳಿಕೆ ನೋಡಿದೆ, ನಮ್ಮ ಸವಿತಾ ನೋಡ್ತಾಳೆ ಹಂಗೆ ಹಿಂಗೆ ಇಳಿಕೆ ನೋಡಿದೆ. ನೋಡಿದಾಗ ರಾಶಿ ಬಟ್ಟೆ ಇತ್ತು, ಏನು ಅನಿಸ್ಲಿಲ್ಲ, ಅಷ್ಟೇ ತಗೊಂಡು ಬಂದ್ಬಿಟ್ಟೆ. ಮತ್ತೊಂದು 3 ದಿನ ಆದ್ಮೇಲೆ ಕೊಯಮತ್ತೂರು ಹೋಗಿದ್ನಲ್ಲ, ಆಮೇಲೆ ವಿಚಾರ ಮಾಡಿದೆ ಹೆಂಗೂ ಕೊಡ್ತಾರೆ, ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ, ಅದಕ್ಕೆ ತುಣಿ ವೇಣು ಸ್ವಾಮೀಜಿ ಅಂತ. ವೇಣಮ್ಮ ಚಂದ್ರಮ್ಮ ಅದಕ್ಕೆ ತುಣಿ ಕೊಡು. ಅವ್ಳು ಕರ್ಕೊಂಡು ಹೋದ್ರು, ಅದಕ್ಕೊಂದು 2 ಕೊಟ್ಟರು, ಇನ್ನೊಂದು 2 ಕೊಡಲ್ಲ. ಆವಾಗಿಂದ ಬರೇ ನಾನು ಕಾಟನ್ ಉಡ್ಲಿಕ್ಕೆ ಸುಮ್ಮನೆ ಕೈ ಬಿಟ್ಟು ಹೋದ್ಮೇಲೆ, ಈಗ ಹಂಗೆ ನಾನು ನಿಮಗೆ ಸೀರೆ ಕೊಡ್ತೇನೆ. ಬಿಡ್ತೀರ ರೇಷ್ಮೆ ಸೀರೆ? ಕೊಟ್ಬಿಡಿ ಮಕ್ಕಳಿಗೆ, ಆನಂದವಾಗಿರ್ತಾರೆ, ಖುಷಿಯಾಗಿರ್ತಾರೆ. ದಟ್ ಇಸ್ ನಾಟ್ ಅವರ್ ಲೈಫ್, ನಾಟ್ ಅಟ್ ದಿ ಕಾಸ್ಟ್ ಆಫ್ ಸೋ ಮೆನಿ ಪೂವರ್ ಪೀಪಲ್. ಅಟ್ ದಿ ಸೇಮ್ ಟೈಮ್ ನಮ್ಮ ಧರ್ಮ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈವನ್ ಈ ಅಗ್ನಿಹೋತ್ರ ಇದರೊಳಗೆಲ್ಲ ಯಜ್ಞ ಯಾಗ ಹೋಮದೊಳಗೆ ರೇಷ್ಮೆ ಬಟ್ಟೆ ಹಾಕ್ತಾರೆ, ಇಸ್ ಮೀನಿಂಗ್ಲೆಸ್. ಉನ್ನ ಹಾಕ್ತಾರೆ, ಮೀನಿಂಗ್ಲೆಸ್. ನಾವು ವಾದ ಮಾಡ್ತೀನಿ ಅವ್ರ ಜೊತೆ, ಕೇಳೋದಿಲ್ಲ, ಸ್ವಾಮೀಜಿ ಇದ್ದಾರೆ ಅವ್ರು ಹೋದ್ಮೇಲೆ ತಗೊಂಡ್ ಬಾ ಅಂತಾರೆ. ಏನ್ ಹೇಳಿದ್ರು ನಿಮಗೆ? ನನ್ ಮಾತು ಕೇಳುದಿಲ್ಲ ಅವರು, ಹಾಕ್ತಾರ ನನ್ನ ಎದುರಿಗೆ, ನಾ ಕಡೆಗೆ ಹೋಗ್ಬಿಡಿ ಈ ಕಡೆ ತಂದು ಬಾ. ಸೊ ಈ ರೇಷ್ಮೆಗಳು ತನ್ನದೇ ಆದ ತಂತುವಿನಿಂದ ತನ್ನದೇ ಆದಂತಹ ಕೋಶವನ್ನ ತಾನೇ ಸಿದ್ಧಪಡಿಸಿಕೊಂಡು ಆ ಕೋಶದಲ್ಲಿ ತಾನೇ ಇದ್ದು ಹೇಗೆ ಅಪಾಯವನ್ನ ತಂದುಕೊಳ್ಳುತ್ತದೆಯೋ. ಸಮಯದೊಳಗೆ ಏನು ಅಪಾಯ ಇದೆ? ಅವ ರೇಷ್ಮೆ ಬೆಳೆಗಾರ ಇದ್ದಾನಲ್ಲ, ಅವನೇನ್ ಮಾಡ್ಬಿಡ್ತಾನೆ, ಆ ರಾಶಿ ರಾಶಿ ರಾಶಿ ಹುಳುಗಳನ್ನು ತಗೊಂಡೋಗಿ, ಕೋಶ ಸಹಿತ ತಗೊಂಡೋಗಿ ಕುದಿಯುವ ನೀರಿನಲ್ಲಿ ಹಾಕ್ಬಿಡ್ತಾನೆ. ಕುದುವೆ ನೀರಿನಲ್ಲಿ ಕುದಿಸ್ತಾನೆ. ಯಾವ ಮಟ್ಟಕ್ಕೆ ಕುದಿಸ್ತಾನೆ ಅಂತಂದ್ರೆ ಅವೆಲ್ಲ ಕೋಶಗಳು ಪೇಸ್ಟ್ ಆಗ್ಬಿಡ್ತದೆ. ಅಷ್ಟೂ ಕೋಶಗಳು ಪೇಸ್ಟ್ ಆಗ್ಬಿಡ್ತವೆ. ಆ ಪೇಸ್ಟ್ನಿಂದ ಏನ್ ತೆಗಿತಾರೆ? ಯಾರ್ನ್ ತೆಗಿತಾರೆ. ಆ ಯಾರ್ನಿಂದ ನಿಮಗೇನು ಸಿಗ್ತದೆ? ನೂಲು ಸಿಗ್ತದೆ. ಆ ನೂಲಿನಿಂದ ಏನು ಸಿಗ್ತದೆ? ಬಟ್ಟೆ ಸಿಗ್ತದೆ. ಇಷ್ಟು ಕತೆ ಇದೆ. ಇದು ಯಾರ ಕತೆ ಅಲ್ಲ, ನಮ್ಮೆಲ್ಲರ ಕತೆ. ಈಗ ತೋರಿಸ್ತೇನೆ ನೋಡ್ರಿ. ಅಜ್ಞಾನದಿಂದಾಗಿ, ನಮ್ಮದೇ ಆದಂತಹ ಅವಿವೇಕದಿಂದಾಗಿ ನಮ್ಮ ಮೋಹ ಎನ್ನುವ ಗೂಡನ್ನ ನಾವೇ ಕಟ್ಟಿಕೊಂಡು ಆ ಮೋಹದಲ್ಲಿ ನಾನೇ ಶರೀರ, ನಾನೇ ಮನಸ್ಸು ಬುದ್ಧಿ, ನಾನೇ ರಾಗದ್ವೇಷ, ನಾನೇ ಇಷ್ಟ ಅನಿಷ್ಟ ಅಂತ ಒಳಗೆ ನಾವು ಅದರ ಐಡೆಂಟಿಫೈ ಆಗಿ ನಮ್ಮ ಮುಂದಿನ ಬುದ್ಧಿ ಗಂಟನ್ನು ಕಟ್ಕೊಳ್ಳಿ ಶುರು ಮಾಡ್ತೀವಿ. ಅದನ್ನ ಅವ್ರು ಹೇಳ್ತಾರೆ, ಕೋಶಕೃತ ಕೋಶಕೃತ್ವತ ತಂತುಭಿ ವಿಷಯೈ ಪುಷ್ಯತಿ ಉಕ್ಷತಿ ಅವತಿ. ಅದನ್ನ ತನ್ನ ಕೋಶವನ್ನ ಉಂಟು ಮಾಡ್ಕೋತದೆ, ಆಮೇಲೆ ಅದನ್ನ ಕಾಪಾಡ್ತದೆ, ಉಂಟು ಮಾಡ್ತದೆ, ಕಾಪಾಡ್ತದೆ ಮತ್ತು ರಕ್ಷಿಸ್ತದೆ. ಉಂಟು ಮಾಡ್ತದೆ, ಕಾಪಾಡ್ತದೆ, ರಕ್ಷಿಸ್ತದೆ. ಹೆಂಗೆ? ನಾನು ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಎಲ್ಲಂತಂದ್ರೆ ಮನೆಯಲ್ಲಿ ವ್ಯಾಪಕವಾಗಿ ನೋಡ್ರಿ, ಪೂರ ಒಳ್ಳೆ ಮುಳ್ಳಿ ಎಲ್ಲ ಕಡೆ ನೋಡ್ರಿ. ಅದೇ ಬುದ್ಧಿ, ಇರೋದೇನು ಬುದ್ಧಿ ಇಲ್ಲ. ಅಯ್ಯಪ್ಪ, ಎಷ್ಟು ವಿಚಿತ್ರದ ಪೈ ಸಂಸಾರ. ಇದಕ್ಕೇನು ಕರೀತಾರೆ? ಬಂಧನ ಅಂತ ಕರೀತಾರೆ. ಈಗ ಹೇಳ್ರಿ, ಬಂಧನ ನಮಗೆ ಯಾರು ಉಂಟು ಮಾಡಿದ್ರು? ನಾನೇ ನನ್ನ ಬಂಧನಕ್ಕೆ ಕಾರಣ. ಆದ್ದರಿಂದ ಮುಕ್ತಿ ಯಾರು ಮಾಡ್ಕೋಬೇಕು? ನೀವು ಹೋಗಿ ಬನ್ನಿ ಸ್ವಾಮಿ, ಅರ್ಧ ಪುಣ್ಯ ನಿಮಗೆ, ಅರ್ಧ ಪುಣ್ಯ ನಮಗೆ. ನೈ ಹೋಗ್ತಾ ಅವ ಹೇಳ್ತಾನಾಗಿ, ನೀವು ಹೋಗ್ತಿಲ್ಲ ಉಪನ್ಯಾಸಕ್ಕೆ ಹೋಗ, ನೀ ಕೇಳ್ತಿಲ್ಲೋ ವೆರಿ ಗುಡ್, ನಿನಗೆ ನಾ ಅಡ್ಡ ಬರೋದಲ್ಲ ಹೋಗು, ಅದ್ರೊಂದು ಅರ್ಧ ಪುಣ್ಯ ನನಗೆ ಕೊಟ್ಬಿಡು ಸ್ವಾಮಿ. ಯಾರು ಹೋಗಿ ಸತ್ಸಂಗ ಮಾಡುವುದರಲ್ಲಿ ಪುಣ್ಯವನ್ನು ಯಾರ ಜೊತೆ ಯಾರು ಹಂಚಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವರವ್ರದ್ದು ಅವರವ್ರಿಗೆ ಸಲ್ತದೆ. ಇವ್ರು ಎಷ್ಟೇ ಶ್ರದ್ಧಾವಂತರಾಗಿರ್ಬೋದು ಆದರೂ ಕೂಡ ಏನು ಸಿಗುವುದಿಲ್ಲ. ನಿನಗೆ ಜ್ಞಾನೋಪದೇಶ ಸ್ವತಃ ನೀನು ಹೋಗಿ ಕೂತ್ಕೊಂಡು ಕೇಳಿದಾಗ ಮಾತ್ರ. ಅದಕ್ಕೆ ಹೇಳ್ತೀನಿ, ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅಂದರೆ ಐ ಟು ಐ ಇರಬೇಕು. ಯಾವಾಗ ಗುರು ಶಿಷ್ಯ ಸಂಬಂಧ ಯಾವಾಗಲೂ ಐ ಟು ಐ, ಅರ್ಥಾತ್ ಫೇಸ್ ಟು ಫೇಸ್, ಅರ್ಥಾತ್ ಎದುರ ಬದರ ಪ್ರತ್ಯಕ್ಷವಾಗಿ. ಸ್ವಾಮಿ ನಿಮ್ಮ ಫೋಟೋ ಕೊಟ್ಬಿಡಿ ಸಾಕು, ನಮ್ಮ ಆನಂದ, ನಮ್ಮ ಜೀವನದ ಮುಕ್ತಿ ಪಡೆದ್ಬಿಡ್ತೇವೆ. ಏನೇನು ಶಗುನು ಸಹ ಸಿಗೋದು, ಫೋಟೋ ಬೇಕಂತ ಫೋಟೋ. ನೀ ಕೇಳ, ಶ್ರದ್ಧಾಯಿಂದ ಕೇಳ, ಕೊಡ್ತೀವಿ. ಆದರೆ ಮೋಕ್ಷ ಸಿಗ್ತದೆ ಅಂತ ಕೇಳಬೇಡ. ಮೋಕ್ಷ ಯಾವಾಗ ಸಿಗ್ತದೆ? ನೀನು ಹೋಗಿ ಉಪನ್ಯಾಸ ಕೇಳಿದಾಗ. ಉಪನ್ಯಾಸ ಯಾವಾಗ ಕೇಳ್ತೀನಿ ನೀನು? ಹೋಗಿ ಎದುರ ಬದ್ರ ಕೂತ್ಕೊಂಡಾಗ. ಎದುರ ಬದ್ರ ಯಾವಾಗ ಯಾವಾಗ ಕೂಡ್ತೀನಿ ನೀನು? ಗುರುಗಳು ದೇಹ ಬಿಟ್ಟ ಮೇಲೆ. ಅದಕ್ಕೆ ನಾನು ಹೇಳ್ತೀನಿ, ಇರುವುದರೊಳಗಾಗಿ ಸದ್ಗುರುಗಳ ದರ್ಶನ ತಗೊಳ್ರಿ. ಇನ್ನೂ ಲಭ್ಯ ಇದ್ದಾರೆ ನಮಗೆ, ದರ್ಶನ ತಗೊಳ್ರಿ, ಡಿಲೇ ಮಾಡಬೇಡ್ರಿ. ನಾ ಯಾಕೆ ಕರ್ಕೊಂಡದ್ದೆ ನಿಮ್ಗೆ? ಎಷ್ಟು ಕಷ್ಟ ಇತ್ತು ನನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ. ಅವಾಗ 11-12 ಮಂದಿ ಇದೆಲ್ಲ ಟಿಕೆಟ್ ಅಂದ್ರೆ ಏನು ಸಾಮಾನ್ಯ ಆಯ್ತ? ಅಷ್ಟು ಮಂದಿಗೆ ಯಾಕೆ ಕರ್ಕೊಂಡಿದ್ದೆ ನಾನು? ಅವಕಾಶ ತಪ್ಪಿಸ್ಕೋಬಾರ್ದು. ಯಾವಾಗ ಜ್ಞಾನಿಗಳು ಸಿಗ್ತಾರೆ ಆ ಕ್ಷಣವೇ ನನ್ಗೆ ತೂಸ್ಕೊಂಡು ಬುದ್ಧಿ ಮಲಗುಂದ ಹರಾಜಿ ಹಾಕಿದ್ರು ನಾ ಕೇಳ್ತಿದ್ದಿಲ್ಲ. ನಿಮ್ ಬರೋ ಮನಸ್ಸು ಮಾಡಿದ್ರೆ ನೋಡಿ ತಪ್ಪತಿ, ಮತ್ತಿಗೆ ಮತ್ತೆ ಗುರುಗಳು ಬರೋ ತಪ್ಪತಿಗೆ. ಯಾವಾಗಲೂ ಹೇಳಿದ ಮಾತು ಕೇಳಂಗಿಲ್ಲ, ವಾದ ಹಾಕೋದೇ ಹೋಗಿಲ್ಲ. ನಾ ಅದು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡಿಯೋ, ಅದು ಎಂತ ರೆಸೊಲ್ಯೂಷನ್ ಮಾಡ್ಕೊಂಡಿಯೋ ನೀನು? ಚೇಂಜ್ ಅಮೆಂಡ್ ಮಾಡಿ. ನಂದು ಒಂದು ಯಾವ್ದಾದ್ರು ನಮ್ಮ ಟ್ರಸ್ಟ್ ಒಂದು ರೆಸೊಲ್ಯೂಷನ್ ಇತ್ತು, ಅದನ್ನ ಅಮೆಂಡ್ ಮಾಡಿ ಚೇಂಜ್ ಮಾಡಿಬಿಟ್ವಿ. ಹಂಗೆ ನಿನ್ನ ರೆಸೊಲ್ಯೂಷನ್ ಚೇಂಜ್ ಮಾಡ್ಕೊ ಅಮೆಂಡ್. ಹಾಂ, ವರ್ ರಿಜಿಡ್ ರೀ, ಭಯಂಕರ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಗುರುಗಳು, ಗುರುಗಳ ಅನುಗ್ರಹ ಅದು ಅಸಾಧಾರಣ. ಅದರಲ್ಲೂ ನಮ್ಮ ಪೂಜ್ಯ ಸ್ವಾಮೀಜಿ ಅನುಗ್ರಹ ಇರ್ತೀನಿ ನಿಮಗೆ. ಅಮೇಝಿಂಗ್, ಅಮೇಝಿಂಗ್, ಅಂತಹ ಅನುಗ್ರಹ ಅವ್ರದ್ದು. ಯಾವತ್ತು ಸುಮ್ಮನೆ ಸಹಜವಾಗಿ ಅವ್ರ ಮನಸ್ಸಿನೋಗಿ ಏನೋ ಒಂದು ಮಾತು ಹೇಳ್ತಾರೆ, ಅದು ಅನುಗ್ರಹ ಅಂತ ತಿಳ್ಕೊಂಬಿಡಿದ್ದಾರೆ. ಯು ಆರ್ ಬ್ಲೆಸ್ಡ್. ಅವ್ರು ಅನ್ನೋದು ಬೇಡ, ಸುಮ್ಮನೆ ನಿಮ್ಮನ್ನು ನೋಡ್ತಾರೆ. ಆ ನೋಡುವಿಕೆಯಲ್ಲಿ ಎಷ್ಟು ಉತ್ತರ ಸಿಗ್ತಾವೆ ನೀವು ನೋಡಿರಿ, ಬರೀ ಆ ದೃಷ್ಟಿಯೊಳಗೆ ಎಷ್ಟು ಉತ್ತರ. ನೀವು ಕೇಳಿದ ಪ್ರಶ್ನೆಗೆ ಆ ದೃಷ್ಟಿ, ಈಗ ಮತ್ತೆ ಕಣ್ಣಿಲ್ಲ ನೋಡಿದ್ರೆ ಮತ್ತೀಗ, ಆದರೆ ಆ ದೃಷ್ಟಿಯ ಶಾರ್ಪ್ನೆಸ್, ಅದರ ಬ್ರೈಟ್ನೆಸ್ ಇನ್ನೂ ಹಾಗೆ ಇದೆ. ಕಣ್ಣಿಗೆ ಕಾಣೋಂಗಿಲ್ಲ, ಅಕ್ಷರಗಳು ಕಾಣೋದಿಲ್ಲ, ಆದರೆ ಆ ಬ್ರೈಟ್ನೆಸ್ ಇನ್ನೂ ಹಾಗೆ ಇದೆ. ಮುಖದ ಮೇಲಿನ ಬ್ರೈಟ್ನೆಸ್ ಅದು ಹಾಗೆ ಇದೆ. ಎಷ್ಟು ಆ್ಯಂಟಿಬಯೋಟಿಕ್ ತಗೋತಾರೆ ದಿವಸ? 15-20 ಮಾತ್ರೆ ತಗೋತಾರೆ ಸರ್ ದಿವಸ, ಡಯಾಲಿಸಿಸ್ ತಗೋತಾರೆ. ಆದರೂ ಮುಖದ ಮೇಲಿನ ಆ ಬ್ರೈಟ್ನೆಸ್ ಚಾರ್ಮೀನ್ ಇದೆ, ಅದು ತೇಜಸ್ಸು ಹೋಗಿದೆ. ಅಮೇಝಿಂಗ್. ಅದಕ್ಕೆ ಯಾವತ್ತು ಗುರುಗಳ ದರ್ಶನ, ಗುರುಗಳ ಉಪನ್ಯಾಸ, ಉಪದೇಶ, ಅನುಗ್ರಹ, ಪ್ರಸಾದ, ಇವುಗಳನ್ನು ಯಾವತ್ತಿಗೂ ಕೂಡ ಸೆಕೆಂಡ್ ಆಗಿ ನೋಡಬಾರ್ದು. ಪ್ರಸಾದ ಕೊಡಲಿಲ್ಲ, ಹೋಗಿ ಕೂತ್ಕೊಂಡು ಕಾಡಿ ಬೇಡಿ ಪ್ರಸಾದ ಇಸ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸದ್ಗುರು ಪ್ರಸಾದ ಹಂಗಿರ್ತದ, ಅದು ಅದು ಪ್ಲಸ್ ಅವ್ರ ತಪಸ್ಸು ಇರ್ತದೆ, ಮರಿಬೇಡ್ರಿ. ಬಾಳೆಹಣ್ಣು ಪ್ಲಸ್ ಅವ್ರ ತಪಸ್ಸು, ಸೇಬು ಪ್ಲಸ್ ಅವ್ರ ತಪಸ್ಸು, ಚಾಕ್ಲೇಟ್ ಪ್ಲಸ್ ಅವ್ರ ತಪಸ್ಸು ಇರ್ತದೆ. ನಮ್ದು ಮೈನಸ್, ಪ್ಲಸ್ ಏನಿಲ್ಲ. ಒಂದೇ ಒಂದು ಸಂಕಲ್ಪ, ನೀ ವರೇಪ್ಪ, ಅದು ಎಂಥ ಪ್ರೋಗ್ರಾಮ್ ವರೆ, ಒಂದೇ ಒಂದು ಸಂಕಲ್ಪ ಅವ್ರ ಬಾಯಿಂದ ಇಷ್ಟ ಬಂದದ್ದು. ಮೂರು ಸಲ ಭೇಟಿಯಾದರೂ ಕೂಡ ಪಾಕ್ಲ ಪಾಕ್ಲ ಅಂತಂದರು, ನಾಲ್ಕನೇ ಸಲ ನಾವು ಬೆಂಗಳೂರಿನ ಭೇಟಿಯಾದಾಗ ವರೇಪ್ಪ ಪನ್ನಿಡು ಪನ್ನಿಡು ವರೆ ಅಂತ ಅವ್ರು ಅಷ್ಟು ಅಂದದ್ದ. ಇಷ್ಟು ಸಕ್ಸಸ್ ಆಗಿದೆ. ನೀವು ಅಂದ್ಕೊಂಡಿರಿ ನಾವು ಅಡುಗೆ ಮಾಡಿದ್ದಕ್ಕೆ ಸಕ್ಸಸ್ ಆಗಿದೆ, ನಾವು ಪೆಂಡಲ್ ಹಾಕಿದ್ದೀವಿ ಸಕ್ಸಸ್ ಆಗಿದೆ, ನಾವು ರಸ್ತೆ ಡೆಕೋರೇಷನ್ ಮಾಡಿದ್ದು ಸಕ್ಸಸ್ ಆಗಿದೆ. ಸಾರಿ, ಅವರ ಒಂದೇ ಒಂದು ಸೂಕ್ಷ್ಮವಾದ ಸಂಕಲ್ಪ, ನಾನು ವರೆಪ್ಪ. ಮತ್ತೆ ನೋಡು, ಅವರು ಬಂದಿದ್ರು ಅನ್ನೋದಕ್ಕೆ ಒಂದು 1000 ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ 3000 ಜನರ ಮನಸ್ಸಿನಲ್ಲಿಯೂ ಕೂಡ ಸ್ವಾಮೀಜಿ ಬಂದಿಲ್ಲ ಅಂತ ಯಾರಿಗೂ ಅನಿಸ್ಲೇ ಇಲ್ಲ. ಇದರ ಅರ್ಥ ಏನು? ಬಂದಾರಂತ ಆಯ್ತಿಲ್ಲ. ಏನು ಪವಾಡ ಇಮೋಷನಲ್ ಏನು ಆಗ್ಬೇಕಾಗಿಲ್ಲ. ಲಾಜಿಕ್ ನೋಡು, ಲಾಜಿಕ್ನಲ್ಲೇ ಸಿದ್ಧ ಆಗಿಬಿಡ್ತದೆ. ನನಗೆ ಇಷ್ಟು ಜನ ಆನಂದಿಸಿದ್ರು, ಯಾವ ಆನಂದ? ದಯಾನಂದನ ಆನಂದ. ಇಷ್ಟು ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಕೂತ್ಕೊಂಡ್ರು, ಅದು ದಯಾನಂದರ ಅನುಗ್ರಹ. ಅದಕ್ಕೆ ಉಪದೇಶ ಪ್ರಾಪ್ತಿ ಮಾಡ್ಕೋಬೇಕು. ಯಾವಾಗ ಯಾವಾಗ ಸಾಧ್ಯ ಇದೆಯೋ, ಯಾವಾಗ ಲಭ್ಯ ಇದೆಯೋ, ಆವಾಗಲೇ ಪಡ್ಕೊಂಬಿಡ್ಬೇಕು. ಹಾ ಆಯ್ತು ಸ್ವಾಮಿ, ಈ ಅಜ್ಞಾನದಿಂದ ಈ ಬಂಧನ ಆಯಿತು ಅಂತ ಹೇಳ್ತೀರಾ? ನೋಡಿ ಎಷ್ಟು ಚಂದಿದೆ ಶ್ಲೋಕ. ಅಜ್ಞಾನದಿಂದ ಈ ಬಂಧನ ಆಯಿತು ಅಂತ ಹೇಳ್ತೀರಾ? ಈ ಬಂಧನ ಹೇಗಾಯಿತು? ವಾಟ್ ಈಸ್ ದಿ ಟೆಕ್ನಿಕಲ್ ಪ್ರೊಸೀಜರ್ ಇಲ್ಲಿ? ಈ ಟೆಕ್ನಿಕಲ್ ಪ್ರೊಸೆಸ್ ಏನಿದೆ? ಅಜ್ಞಾನ ಇದೆ, ಅಜ್ಞಾನದಿಂದಾಗಿ ಬಂಧನ ಆಯಿತು ಅಂತ ಹೇಳ್ತೀರಾ? ಬಂಧನ ಹೇಗಾಯಿತು? ಅಖಂಡ ನಿತ್ಯ ದ್ವಯ ಬೋಧ ಶಕ್ತಿಯ ಸ್ಫುರಂತಮಾತ್ಮಾನಮನಂತ ವೈಭವಂ ಸಮಾವೃಣೋತ್ಯಾವೃತಿಶಕ್ತಿರೇಷ ತಮೋಮಹೀ ರಾಹುರಿವಾರ್ಕಬಿಂಬಂ ಅಖಂಡ ನಿತ್ಯ ದ್ವಯ ಬೋಧ ಶಕ್ತಿಯ ಪುರಂತಮಾತ್ಮಾನಮನಂತ ವೈಭವಂ ಸಮಾವೃಣೋತ್ಯಾವೃತಿಶಕ್ತಿರೇಷ ತಮೋಮಯಿ ರಾಹುರಿವಾರ್ಕಬಿಂಬಂ. ಎಷ್ಟು ತರ ಛಂದಸ್ಸುಗಳು ಹೋಗುತ್ತಾ, ಒಂದಿರಲ್ಲ ನಿಮಗೆಲ್ಲ ಗೊತ್ತಿರಬೇಕು. ಅವನ್ನ ನಾವು ಅವಾಗಿಂದ ರೂಢಿಸ್ಕೊಂಡ್ ಬಂದೇವಲ್ಲ, ಹಿಂಗಾಗಿ ನಮಗೆ ಯಾವ ಶ್ಲೋಕನೂ ಏನು ಕಷ್ಟನೇ ಅನಿಸೋದಿಲ್ಲ. ಪಟಾಪಟ ಹೇಳಿ